ನೀಡುವ ಮೋಡವ ಹಿಡಿಯೋಣ, ಮಳೆ ನೀರನ್ನು ತರಿಸೋಣ. ನೀಡುವ ಮೋಡವ ಹಿಡಿಯೋಣ, ಮಳೆ ನೀರನ್ನು ತರಿಸೋಣ. ಮುನಿದ ಮೋಡವ ನಿಲ್ಲಿಸೋಣ, ಮುನಿಸಿಗೆ ಕಾರಣ ಅರಿಯೋಣ. ಮುನಿದ ಮೋಡವ ನಿಲ್ಲಿಸೋಣ, ಮುನಿಸಿಗೆ ಕಾರಣ ಅರಿಯೋಣ. ಹಾರುವ ವಿಮಾನ ಏರೋಣ, ಬೆಳ್ಳಿಯಾಯೊಡಿತ್ತೋಣ. ಹಾರುವ ವಿಮಾನ ಏರೋಣ, ಬೆಳ್ಳಿಯಾಯೊಡಿತ್ತೋಣ. ರಾಕೆಟ್ ಗನ್ನು ಹಾರಿಸೋಣ, ಉಪ್ಪನ್ನು ಮೋಡಕ್ಕೆ ಚುಚ್ಚೋಣ. ರಾಕೆಟ್ ಗನ್ನು ಹಾರಿಸೋಣ, ಉಪ್ಪನ್ನು ಮೋಡಕ್ಕೆ ಚುಚ್ಚೋಣ. ಮೋಡದಿ ಬಿತ್ತನೆ ಮಾಡೋಣ, ಮಳೆಯ ಬೆಳೆಯನ್ನು ತೆಗೆಯೋಣ. ಮೋಡದಿ ಬಿತ್ತನೆ ಮಾಡೋಣ, ಮಳೆಯ ಬೆಳೆಯನ್ನು ತೆಗೆಯೋಣ. ಮೋಡದಿ ಬಿತ್ತನೆ ಮಾಡೋಣ, ನದಿಗಳ ಒಡಲನ್ನು ತುಂಬೋಣ. ಮೋಡದಿ ಬಿತ್ತನೆ ಮಾಡೋಣ, ನದಿಗಳ ಒಡಲನ್ನು ತುಂಬೋಣ. ಮೋಡದಿ ಬಿತ್ತನೆ ಮಾಡೋಣ, ಭೂಮಿಯ ದಾಹವ ತಣಿಸೋಣ. ಮೋಡದಿ ಬಿತ್ತನೆ ಮಾಡೋಣ, ಭೂಮಿಯ ದಾಹವ ತಣಿಸೋಣ. ಮೋಡದಿ ಬಿತ್ತನೆ ಮಾಡೋಣ, ಭೂಮಿಯ ಬಾಳನ್ನು ಬೆಳಗೋಣ. ಮೋಡದಿ ಬಿತ್ತನೆ ಮಾಡೋಣ, ಭೂಮಿಯ ಬಾಳನ್ನು ಬೆಳಗೋಣ. ಓಡುವ ಮೋಡವ ನಿಲ್ಲಿಸೋಣ, ಮಳೆ ಕೊಡು ಎಂದು ಕೇಳೋಣ. ಓಡುವ ಮೋಡವ ನಿಲ್ಲಿಸೋಣ, ಮಳೆ ಕೊಡು ಎಂದು ಕೇಳೋಣ. ತಡವಾದ ಮುಂಗಾರಿನಿಂದಾಗಿ ಆತಂಕಿತರಾದ ರೈತರಿಗಾಗಿ ಹುಲಕೋಟಿಯ ಕೆಎಚ್ ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಸಂಶೋಧನಾ ಪ್ರತಿಷ್ಠಾನಗಳ ಆಶ್ರಯದಲ್ಲಿ ಖಾಸಗಿಯಾಗಿ ವಿಮಾನಗಳ ಮೂಲಕ ಮೋಡ ಬಿತ್ತನೆಯನ್ನು ಕೈಗೊಳ್ಳಲಾಯಿತು. ಪರಿಣಾಮವಾಗಿ ಗದಗ ಹುಬ್ಬಳ್ಳಿಯ ಕೆಲವು ಪ್ರದೇಶಗಳಲ್ಲಿ ಮಳೆಯಾಯಿತು. ನೈಸರ್ಗಿಕವಾಗಿ ಬರಬೇಕಾದ ಮಳೆ ಬೀಳದೇ ಇದ್ದಾಗ ಕೃತಕವಾಗಿ ಮಳೆ ತರಿಸುವ ವಿಧಾನವೇ ಮೋಡಬಿತ್ತನೆ ಎಂದು ಸ್ಥೂಲವಾಗಿ ಹೇಳಬಹುದು. ಇದು ಒಂಥರಾ ವಾತಾವರಣದ ಹತೋಟಿಯನ್ನು ಮನುಷ್ಯ ತನ್ನ ಕೈಗೆ ತೆಗೆದುಕೊಂಡಂತೆಯೇ ಸರಿ. ನೆಲದಲ್ಲಿ ಹೇಗೆ ನಮಗೆ ಬೇಕಾದ ಬೀಜ ಬಿತ್ತಿ ಬೆಳೆಯುತ್ತೇವೆಯೋ ಹಾಗೆ ಮೋಡಗಳಲ್ಲಿ ಕೆಲವು ರಾಸಾಯನಿಕಗಳನ್ನು ಸಿಂಪಡಿಸಿ ಮಳೆ ಬರುವಂತೆ ಮಾಡುತ್ತಾರೆ. ಇದನ್ನೇ ಮೋಡಬಿತ್ತನೆ ಎನ್ನುತ್ತಾರೆ. ಜಲಚಕ್ರದ ಬಗ್ಗೆ ನಮಗೆಲ್ಲ ಗೊತ್ತು. ಸೂರ್ಯನ ಶಾಖದಿಂದ ಸಮುದ್ರ ನದಿ ಕೆರೆಗಳಲ್ಲಿನ ನೀರು ಕಾಯ್ದು ಆವಿಯಾಗಿ ಮೇಲಕ್ಕೆ ಹೋಗಿ ಆಕಾಶದಲ್ಲಿ ಹೊಗೆ ಹಾಗೂ ಧೂಳಿನ ಕಣಗಳೊಂದಿಗೆ ಕೂಡಿಕೊಂಡು ಘನೀಭವಿಸುತ್ತದೆ. ಘನೀಕರಣಗೊಂಡ ಮೋಡಗಳಿಗೆ ತಂಪು ತಗುಲಿದಾಗ ಮಳೆ ಸುರಿಯುತ್ತದೆ. ಸುರಿದ ಮಳೆ ನೀರು ಮತ್ತೆ ಆವಿಯಾಗಿ ಮೋಡವಾಗುವುದೇ ಜಲಚಕ್ರ. ಇದು ಸ್ಥೂಲವಾದ ಚಿತ್ರ. ಮಳೆಯಾಗುವ ಪ್ರಕ್ರಿಯೆಯನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿದರೆ ಅಲ್ಲಿ ಇನ್ನೂ ಕೆಲವು ಹೆಚ್ಚಿನ ವಿವರಗಳು ನಮಗೆ ಸಿಗುತ್ತವೆ. ಮೋಡಬಿತ್ತನೆ ಏಕೆ ಮಾಡಬೇಕು ಎನ್ನುವುದಕ್ಕೆ ಮಳೆಯಾಗುವ ಈ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಸಣ್ಣ ಹನಿ ಹನಿ ಕೂಡಿ ದೊಡ್ಡ ಹನಿ. ನೆಲದಿಂದ ಸುಮಾರು 5-10 ಕಿಲೋಮೀಟರ್ ಎತ್ತರದಲ್ಲಿ ಅತಿಯಾದ ತಂಪು ವಾತಾವರಣ ಇರುತ್ತದೆ. ಅದು -5-10 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇರಬಹುದು. ಇಂತಹ ಪರಿಸರದಲ್ಲಿ ನೀರಾವಿಯ ಸೂಕ್ಷ್ಮ ಹನಿಗಳು ಒಂದಕ್ಕೊಂದು ಸೇರಿಕೊಂಡು ಘನೀಭವಿಸಲು ಒಂದು ಆಧಾರ ಅಥವಾ ವೇದಿಕೆ ಬೇಕಾಗುತ್ತದೆ. ಅಲ್ಲಿರುವ ಧೂಳು ಲವಣ ಹೊಗೆಯ ಕಣಗಳು ಅಂಥ ಆಧಾರವನ್ನು ಒದಗಿಸುತ್ತವೆ. ನೀರಾವಿಯ ಹನಿಗಳು ಧೂಳಿನ ಕಣಗಳಿಗೆ ಅಂಟಿಕೊಂಡು ಘನೀಭವಿಸಿ ದೊಡ್ಡದಾಗುತ್ತಾ ಹೋಗುತ್ತವೆ. ಇಂತಹ ಹನಿಗಳು ಸಾಕಷ್ಟು ದೊಡ್ಡದಾಗಿ ಭಾರವಾದಾಗ ಮಾತ್ರ ಭೂಮಿಗೆ ಮಳೆಯಾಗಿ ಬೀಳುತ್ತವೆ. ಧೂಳು ಲವಣ ಹೊಗೆಯ ಕಣಗಳಿಗೆ ನ್ಯೂಕ್ಲಿಯೈಗಳು ಎನ್ನುತ್ತಾರೆ. ಇವುಗಳ ಸುತ್ತಲೂ ನೀರಾವಿಯ ಹನಿಗಳು ಸೇರಿಕೊಂಡು ಅತಿ ಸಣ್ಣ ಅಂದರೆ 20 ಮೈಕ್ರಾನ್ ಗಾತ್ರದ ಹನಿಗಳಾಗುತ್ತವೆ. 1 ಮೈಕ್ರಾನ್ ಎಂದರೆ 1 ಮೀಟರಿನ 1,00,000 ಭಾಗ ಎಂದುಕೊಂಡರೆ ಈ ಹನಿಗಳು ಎಷ್ಟು ಸೂಕ್ಷ್ಮ ಎಂಬುದನ್ನು ಊಹಿಸಬಹುದು. ಒಂದು ದಶಲಕ್ಷದಷ್ಟು ಸೂಕ್ಷ್ಮ ಹನಿಗಳು ಸೇರಿಕೊಂಡು ಒಂದು ದಪ್ಪ ಮಳೆ ಹನಿ ತಯಾರಾಗಿ ನೆಲಕ್ಕೆ ಬೀಳುತ್ತದೆ. ಬೇಸಿಗೆ ಹಾಗೂ ಚಳಿಗಾಲದಲ್ಲಿ ಮಳೆಯಾಗುವ ಪ್ರಕ್ರಿಯೆಗಳು ಸ್ವಲ್ಪ ಭಿನ್ನವಾಗಿರುತ್ತವೆ. ಉಷ್ಣಕಾಲದಲ್ಲಿ ಸಣ್ಣ ಸಣ್ಣ ನೀರ ಹನಿಗಳು ಸೇರಿಕೊಂಡು ದೊಡ್ಡ ಹನಿಗಳಾಗಿ ಸಾಕಷ್ಟು ಭಾರವಾದಾಗ ಭೂಮಿಗೆ ನೀರಿನ ರೂಪದಲ್ಲಿ ಬೀಳುತ್ತವೆ. ಚಳಿಗಾಲದಲ್ಲಿ ನೀರಾವಿಯ ಸೂಕ್ಷ್ಮ ಹನಿಗಳು ಹಿಮದ ಸ್ಫಟಿಕಗಳಾಗಿ ಪರಿವರ್ತನೆಯಾಗುತ್ತವೆ. ಇಂಥ ಹಿಮದ ಸ್ಫಟಿಕಗಳ ಮೇಲೆ ಇತರ ಸೂಕ್ಷ್ಮ ಹನಿಗಳು ಕೂತುಕೊಂಡು ಘನೀಭವಿಸುತ್ತವೆ. ಹೀಗಾಗಿ ಹಿಮದ ಸ್ಫಟಿಕಗಳು ದೊಡ್ಡದಾಗಿ ಬೆಳೆಯತೊಡಗಿ ಸಾಕಷ್ಟು ಭಾರವಾದ ನಂತರ ಹಿಮ ನೀರು ಅಥವಾ ಆಲಿಕಲ್ಲುಗಳ ರೂಪದಲ್ಲಿ ನೆಲಕ್ಕೆ ಬೀಳುತ್ತವೆ. ಇನ್ನೂ ಸಂಕ್ಷಿಪ್ತವಾಗಿ ಹೇಳುವುದಾದರೆ, ವಾತಾವರಣದಲ್ಲಿರುವ ಕಣಗಳು ಅಥವಾ ನ್ಯೂಕ್ಲಿಯೈಗಳು ನೀರಾವಿಯ ಸೂಕ್ಷ್ಮ ಹನಿಗಳನ್ನು ಆಕರ್ಷಿಸಿ ದೊಡ್ಡದಾಗಿ ಬೆಳೆದು ಭಾರವಾದಾಗ ಮಳೆಯ ರೂಪದಲ್ಲಿ ಭೂಮಿಗೆ ಬರುತ್ತವೆ. ಮೋಡಗಳಲ್ಲಿರುವ ಎಲ್ಲಾ ನೀರು ಮಳೆಯಾಗಿ ಸುರಿಯುವುದಿಲ್ಲ. ಸಾಮಾನ್ಯವಾಗಿ ಅವುಗಳಲ್ಲಿರುವ ನೀರಿನ ಶೇಕಡ 10-20% ಮಾತ್ರ ಮಳೆಯಾಗಿ ಭೂಮಿಗೆ ಬೀಳುತ್ತದೆ. ಉಷ್ಣಕಾಲದ ಮೋಡಗಳಲ್ಲಿರುವ ಸೂಕ್ಷ್ಮ ಹನಿಗಳು ಕೂಡಿಕೊಂಡು ದೊಡ್ಡ ಹನಿಗಳಾಗುವ ಪ್ರಕ್ರಿಯೆ ಸರಿಯಾಗಿ ಆಗದೇ ಇದ್ದರೆ ಬರಬೇಕಾದಷ್ಟು ಮಳೆ ಬರುವುದಿಲ್ಲ. ಚಳಿಗಾಲದ ಮೋಡಗಳಲ್ಲಿ ಸಾಕಷ್ಟು ಸಂಖ್ಯೆಯ ಹಿಮದ ನ್ಯೂಕ್ಲಿಯೈಗಳು ಇಲ್ಲದ ಸಂದರ್ಭದಲ್ಲಿ ಸಾಮಾನ್ಯ ಮಳೆಯಾಗಲಿ ಹಿಮಪಾತವಾಗಲಿ ಆಗುವುದಿಲ್ಲ. ಹೀಗಾದಾಗ ಸೂಕ್ಷ್ಮ ಹನಿಗಳು ಕೂಡಿಕೊಳ್ಳುವುದಕ್ಕೆ ಹಿಮದ ಕಣಗಳು ಬೆಳೆದು ಭಾರವಾಗಿ ಭೂಮಿಗೆ ಬೀಳುವುದಕ್ಕೆ ಕೃತಕವಾಗಿ ಅಂಥ ಕಣಗಳನ್ನು ಅಂದರೆ ನ್ಯೂಕ್ಲಿಯೈಗಳನ್ನು ಸರಬರಾಜು ಮಾಡಬೇಕಾಗುತ್ತದೆ. ಈ ನ್ಯೂಕ್ಲಿಯೈಗಳು ಸೂಕ್ಷ್ಮ ಹನಿಗಳನ್ನು ಆಕರ್ಷಿಸಿ ಅವು ದೊಡ್ಡ ಹನಿಗಳಾಗುವುದಕ್ಕೆ ಸಹಕರಿಸುತ್ತವೆ. ಓಡಿ ಹೋಗುವ ಮೋಡಗಳನ್ನು ನಿಲ್ಲಿಸಿ ಅವುಗಳಿಗೆ ನ್ಯೂಕ್ಲಿಯೈಗಳನ್ನು ನೀಡಿ ಮಳೆಯನ್ನು ಪಡೆಯುವುದೇ ಮೋಡ ಬಿತ್ತನೆ, ಕ್ಲೌಡ್ ಸೀಡಿಂಗ್. ನಿಲ್ಲಿ ಮೋಡಗಳೇ ನಾಲ್ಕು ಹನಿಯ ಚಲ್ಲಿ, ಎಲ್ಲಿ ಓಡುವಿರಿ ಎಲ್ಲಿ ಓಡುವಿರಿ, ನಿಲ್ಲಿ ಮೋಡಗಳೇ ನಾಲ್ಕು ಹನಿಯ ಚಲ್ಲಿ. ಸಾಮಾನ್ಯವಾಗಿ ಬೆಳ್ಳಿಯ ಅಯೋಡೈಟ್, ಅಡಿಗೆ ಉಪ್ಪು, ಕ್ಯಾಲ್ಸಿಯಂ ಪುಡಿ, ಡ್ರೈ ಐಸ್ ಅಂದರೆ ಒಣಹಿಮ ಎಂದು ಕರೆಯಿಸಿಕೊಳ್ಳುವ ಇಂಗಾಲದ ಡೈಆಕ್ಸೈಡ್, ದ್ರವ ಪ್ರೊಪೆನ್ಗಳನ್ನು ಮೋಡ ಬಿತ್ತನೆಗಾಗಿ ಬಳಸಿಕೊಳ್ಳುತ್ತಾರೆ. ಸಾಮಾನ್ಯವಾಗಿ ಮೋಡ ಬಿತ್ತನೆಯಲ್ಲಿ ಮೂರು ಬಗೆಗಳನ್ನು ಗುರುತಿಸಬಹುದು: ನಿಶ್ಚಲ ಸ್ಥಿತಿ, ಕ್ರಿಯಾಶೀಲ ಸ್ಥಿತಿ, ಜಲಾಕರ್ಷಣ ಸ್ಥಿತಿ. ನಿಶ್ಚಲ ಸ್ಥಿತಿ ಮೋಡ ಬಿತ್ತನೆ. ಚಳಿಗಾಲದ ಮೋಡಗಳಿಗೆ ಈ ವಿಧಾನವನ್ನು ಅನುಸರಿಸಲಾಗುತ್ತದೆ. ಅತಿಯಾಗಿ ತಂಪಾಗಿರುವ ಮೋಡಗಳಲ್ಲಿ ಹಿಮದ ಕಣಗಳನ್ನು ಇಲ್ಲವೇ ಅವುಗಳಂತೆಯೇ ವರ್ತಿಸುವ ಬೆಳ್ಳಿಯ ಅಯೋಡೈಡ್ ಇಲ್ಲವೇ ಘನೀಕೃತ ಇಂಗಾಲದ ಡೈಆಕ್ಸೈಡ್ಗಳನ್ನು ಚೆಲ್ಲಲಾಗುತ್ತದೆ. ಇದರಿಂದಾಗಿ ಮಳೆ ಅಥವಾ ಹಿಮಪಾತವಾಗುತ್ತದೆ. ಕ್ರಿಯಾಶೀಲ ಸ್ಥಿತಿಯ ಮೋಡ ಬಿತ್ತನೆ. ಬೇಸಿಗೆ ಕಾಲದ ಮೋಡಗಳಿಗೆ ಈ ಉಪಚಾರವನ್ನು ಮಾಡುತ್ತಾರೆ. ಮೋಡಗಳಲ್ಲಿ ಘನೀಭವನ ಸಂಭವಿಸುವುದರಿಂದ ಗುಪ್ತೋಷ್ಣ ಬಿಡುಗಡೆಯಾಗುತ್ತದೆ. ಗುಪ್ತೋಷ್ಣದಿಂದಾಗಿ ಇನ್ನೂ ಹೆಚ್ಚಿನ ಆರ್ದ್ರ ಹವೆ ಮೇಲಕ್ಕೇರತೊಡಗುತ್ತದೆ. ಆರ್ದ್ರ ಹವೆಗೆ ತಂಪು ತಗುಲಿಸಿ ಮಳೆ ಬೀಳುವಂತೆ ಮಾಡಲಾಗುತ್ತದೆ. ಅದಕ್ಕಾಗಿ ಅಗಾಧ ಪ್ರಮಾಣದ ಹಿಮದ ಕಣಗಳನ್ನು ಮೋಡಗಳಿಗೆ ಸೇರಿಸಲಾಗುತ್ತದೆ. ಜಲಾಕರ್ಷಣ ಸ್ಥಿತಿ ಮೋಡ ಬಿತ್ತನೆ. ಸೂಕ್ಷ್ಮ ಹನಿಗಳನ್ನು ಆಕರ್ಷಿಸಿ ಅವುಗಳು ಒಂದುಗೂಡಿ ದೊಡ್ಡದಾದ ಹನಿಗಳನ್ನಾಗಿ ಮಾರ್ಪಡಿಸುವುದಕ್ಕೆ ಜಲಾಕರ್ಷಣ ಸ್ಥಿತಿ ಅನ್ನುತ್ತಾರೆ. ಜಲಬಿಂದುಗಳನ್ನು ಆಕರ್ಷಿಸುವ ಗುಣವಿರುವ ಸಾಮಾನ್ಯ ಉಪ್ಪು, ಕ್ಯಾಲ್ಸಿಯಂ ಪುಡಿಗಳನ್ನು ಉಷ್ಣಕಾಲದ ಮೋಡಗಳಲ್ಲಿ ಚಿಮುಕಿಸಿ ಮಳೆಯನ್ನು ಪಡೆಯುತ್ತಾರೆ. ನೀರನ್ನು ಹೊತ್ತಿರುವ ಮೋಡಗಳು ಇರುವಲ್ಲಿಯೇ ಹೋಗಿ ಅವುಗಳಲ್ಲಿ ರಾಸಾಯನಿಕಗಳನ್ನು ಚೆಲ್ಲುವುದು ಪ್ರಚಲಿತವಿರುವ ಮೋಡ ಬಿತ್ತನೆಯ ವಿಧಾನ. ಇದಕ್ಕಾಗಿ ಸಣ್ಣ ವಿಮಾನಗಳನ್ನು ಬಳಸಿಕೊಳ್ಳಲಾಗುತ್ತದೆ. ವಿಮಾನಗಳ ರೆಕ್ಕೆಗಳಿಗೆ ಬೆಳ್ಳಿಯ ಅಯೋಡೈಡ್ ತುಂಬಿರುವ ರಾಕೆಟ್ಗಳನ್ನು ಕಟ್ಟುತ್ತಾರೆ. ಮೋಡಗಳಲ್ಲಿ ಹೋದಾಗ ಅವುಗಳನ್ನು ಉರಿಸಿ ಮೋಡಗಳಲ್ಲಿ ಬೆಳ್ಳಿಯ ಅಯೋಡೈಡ್ ಪಸರಿಸುವಂತೆ ಮಾಡುತ್ತಾರೆ. ನೆಲದಿಂದಲೂ ಕೂಡ ರಾಸಾಯನಿಕಗಳು ತುಂಬಿರುವ ರಾಕೆಟ್ಗಳನ್ನು ಹಾರಿಸಿ ಮೋಡಗಳಲ್ಲಿ ಚೆಲ್ಲುವ ವ್ಯವಸ್ಥೆ ಕೂಡ ಇದೆ. ಮೋಡ ಬಿತ್ತನೆ ಯಶಸ್ವಿಯಾಗಿ ಮಳೆ ಬರಬೇಕಾದರೆ ನೀರಿರುವ ಮೋಡಗಳ ಆಯ್ಕೆ ಬಹಳ ಮುಖ್ಯ. ರಾಡರ್ಗಳ ಸಹಾಯದಿಂದ ಮೋಡಗಳ ಹರಡು, ಅವುಗಳು ಚಲಿಸುವ ದಿಕ್ಕು, ಅವುಗಳಲ್ಲಿ ಇರುವ ನೀರಿನ ಸಾಂದ್ರತೆ ಇವೆಲ್ಲವುಗಳನ್ನು ಗುರುತಿಸಿ ಅಂತಹ ಮೋಡಗಳಿಗೆ ಮಾತ್ರ ಬಿತ್ತನೆ ಕಾರ್ಯವನ್ನು ಮಾಡುತ್ತಾರೆ. ವೈಜ್ಞಾನಿಕವಾಗಿ ಸರಿಯಾದ ಸಮಯ ಸಂದರ್ಭಗಳಲ್ಲಿ ಮೋಡ ಬಿತ್ತನೆ ಮಾಡಿದರೆ ಶೇಕಡ 20-40% ಹೆಚ್ಚುವರಿಯಾಗಿ ಮಳೆಯನ್ನು ಪಡೆಯಬಹುದು ಎಂದು ತಜ್ಞರು ಹೇಳುತ್ತಾರೆ. ಮೋಡ ಬಿತ್ತನೆಗೆ ಸರಿಸುಮಾರು 60 ವರ್ಷಗಳ ಇತಿಹಾಸವಿದೆ. 1946 ಜುಲೈನಲ್ಲಿ ಅಮೆರಿಕದ ವಿನ್ಸೆಂಟ್ ಸ್ಕೇಫೋರ್ ಎಂಬ ವಿಜ್ಞಾನಿ ಮೋಡ ಬಿತ್ತನೆಯ ತತ್ವವನ್ನು ಕಂಡುಹಿಡಿದರು ಎಂದು ಹೇಳುತ್ತಾರೆ. ನೊಬೆಲ್ ಪ್ರಶಸ್ತಿ ವಿಜೇತ ಇರ್ವಿಂಗ್ ಲ್ಯಾಂಗ್ಮೊಯರ್ ಹಾಗೂ ವಿನ್ಸೆಂಟ್ ಸ್ಕೇಫರ್ ಇಬ್ಬರು ಸೇರಿ ವಾಷಿಂಗ್ಟನ್ ಶಿಖರವನ್ನು ಏರುವಾಗ ಅವರ ನಡುವೆ ಹೊಳೆದ ವಿಚಾರಗಳೇ ಮುಂದೆ ಮೋಡ ಬಿತ್ತನೆಯ ತತ್ವಗಳಾದವು. ಲ್ಯಾಂಗ್ಮೊಯರ್ ಅವರ ಸಂಶೋಧನಾ ಸಹಾಯಕ ಹಿಮದ ಸ್ಫಟಿಕಗಳ ಬೆಳವಣಿಗೆಯನ್ನು ಪ್ರೇರೇಪಿಸುವ ಕುರಿತಾದಂತಹ ಪ್ರಯೋಗಗಳನ್ನು ಮಾಡುತ್ತಿದ್ದ. ಅದಕ್ಕಾಗಿ ಆತ ಉಪ್ಪು, ಟಾಲ್ಕಂ ಪೌಡರ್, ಮಣ್ಣು, ಧೂಳು ಅಲ್ಲದೆ ಅನೇಕ ರಾಸಾಯನಿಕಗಳನ್ನು ಬಳಸಿದ್ದರೂ ಕೂಡ ಪರಿಣಾಮ ಉತ್ತೇಜನಕಾರಿಯಾಗಿರಲಿಲ್ಲ. ಆದರೆ ವಿನ್ಸೆಂಟ್ ಸ್ಕೇಫರ್ ಹಾಗೂ ಇರ್ವಿಂಗ್ ಲ್ಯಾಂಗ್ಮೊಯರ್ ಅವರ ಚಿಂತನೆಗಳ ಫಲವಾಗಿ ಆತ ಇಂಗಾಲದ ಡೈಆಕ್ಸೈಡ್ ಅನ್ನು ಬಳಸಿ ನೋಡಿದಾಗ ಆತನ ಆಶ್ಚರ್ಯಕ್ಕೆ ಪಾರವೇ ಇಲ್ಲದಂತೆ ಲಕ್ಷಗಟ್ಟಲೆ ಹಿಮದ ಸ್ಫಟಿಕಗಳು ಸಿದ್ದವಾದವು. ಅತಿಯಾದ ತಂಪಾದ ಮೋಡದ ನೀರನ್ನು ಹಿಮದ ಕಣಗಳಾಗಿ ಪರಿವರ್ತಿಸುವ ಹಾದಿ ಆತನಿಗೆ ಲಭ್ಯವಾದಂತಾಯಿತು. ಇದಾದ ಕೆಲವೇ ದಿನಗಳಲ್ಲಿ ಸ್ಕೇಫರ್ ಅವರ ವಾತಾವರಣ ವಿಜ್ಞಾನಿ ಮಿತ್ರ ಡಾ ಬರ್ನಾರ್ಡ್ ವೊನೆಗಟ್ ಅವರು ಬೆಳ್ಳಿಯ ಅಯೋಡೈಡ್ನ ಉಪಯುಕ್ತತೆಯನ್ನು ಕಂಡುಕೊಂಡರು. ಮೊಟ್ಟ ಮೊದಲ ಬಾರಿಗೆ 1946 ನವೆಂಬರ್ 16ರಂದು ಸ್ಕೇಫರ್ ಅವರು ಮಸಾಚ್ಯುಸೆಟ್ಸ್ ನಗರದ ಗ್ರೇಲಾಕ್ ಶಿಖರದ ಮೇಲೆ ಘನೀಕೃತ ಇಂಗಾಲದ ಡೈಆಕ್ಸೈಡ್ ಅನ್ನು ಉಪಯೋಗಿಸಿ ಹಿಮಪಾತ ಮಾಡಿಸುವಲ್ಲಿ ಯಶಸ್ವಿಯಾದರು. ಹೀಗೆ 1946ರಲ್ಲಿ ಮೊದಲ ಪ್ರಯತ್ನವಾದ ನಂತರ ಇಲ್ಲಿಯವರೆಗೆ ಅನೇಕ ರಾಷ್ಟಗಳು ಅಧಿಕೃತವಾಗಿ ಮೋಡ ಬಿತ್ತನೆಯ ಯೋಜನೆಗಳನ್ನು ಕೈಗೊಂಡಿವೆ. ವೈಜ್ಞಾನಿಕವಾಗಿ ಮೋಡ ಬಿತ್ತನೆ ಮಾಡುವಲ್ಲಿನ ಅವಕಾಶಗಳನ್ನು ರೂಪಾಯಿಗಳಲ್ಲಿ ಮಾರ್ಪಡಿಸಿಕೊಳ್ಳಲು ಹಲವಾರು ಖಾಸಗಿ ಸಂಸ್ಥೆಗಳು ಕೂಡ ಹುಟ್ಟಿಕೊಂಡಿವೆ. 1967ರಿಂದ 1972ರವರೆಗೆ ಅಮೆರಿಕದ ಸೈನ್ಯ ವಿಯೆಟ್ನಾಂನಲ್ಲಿ ಆಪರೇಷನ್ ಪೊಪೆ ಎಂಬ ಹೆಸರಿನಡಿಯಲ್ಲಿ ಬೆಳ್ಳಿಯ ಅಯೋಡೈಡ್ನಿಂದ ಮೋಡ ಬಿತ್ತನೆ ಮಾಡಿ ಸುಮಾರು 30-45 ದಿನಗಳವರೆಗೆ ಯಶಸ್ವಿಯಾಗಿ ಮಾನ್ಸೂನ್ ಋತುವನ್ನು ವಿಸ್ತರಣೆ ಮಾಡಿತು. ಅಮೆರಿಕದಲ್ಲಿ ಮೋಡ ಬಿತ್ತನೆ ಬರವನ್ನು ಎದುರಿಸಲು ಆಲಿಕಲ್ಲುಗಳ ಗಾತ್ರವನ್ನು ಕಡಿಮೆ ಮಾಡಲು ಏರ್ಪೋರ್ಟ್ಗಳ ಸುತ್ತ ಇರುವ ಇಬ್ಬನಿಯನ್ನು ಕಡಿಮೆ ಮಾಡಿ ವಾಯು ಸಂಚಾರ ಸುಗಮಗೊಳಿಸಲು ಗಿರಿಧಾಮಗಳಲ್ಲಿ ಸ್ಕೆಟ್ಟಿಂಗ್ ಆಟವನ್ನು ಆಡಲು ಅನುಕೂಲವಾಗಲೆಂಬಂತೆ ಹಿಮಪಾತವನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಆಸ್ಟ್ರೇಲಿಯಾದಲ್ಲಿ ಜಲವಿದ್ಯುತ್ ಕಮಿಷನ್ ವಿದ್ಯುತ್ ಉತ್ಪಾದನೆಗಾಗಿ ಮಧ್ಯದ ಪ್ರಸ್ಥಭೂಮಿಯಲ್ಲಿ ಮೋಡ ಬಿತ್ತನೆ ಕೈಗೊಂಡು 30%ರಷ್ಟು ಹೆಚ್ಚಿನ ಮಳೆಯನ್ನು ಪಡೆದ ನಿದರ್ಶನವಿದೆ. ರಷ್ಯಾದ ಚೆರ್ನೋಬಿಲ್ನಲ್ಲಿ ಆದ ಭಯಂಕರವಾದ ಅಣು ವಿದ್ಯುತ್ ರಿಯಾಕ್ಟರ್ನ ಅಪಘಾತ ನಿಮಗೆಲ್ಲ ಗೊತ್ತಿರಬಹುದು. ಇಲ್ಲಿಂದ ಅತ್ಯಂತ ಅಪಾಯಕಾರಿಯಾದ ಅಣು ವಿಕಿರಣಗಳು ಮಾಸ್ಕೋ ಹಾಗೂ ಇತರ ಪಟ್ಟಣ ನಗರಗಳಿಗೆ ಪಸರಿಸದಂತೆ ತಡೆಯಲು ರಷ್ಯನ್ ವಾಯುದಳದ ಅಧಿಕಾರಿಗಳು ಬೆಲಾರೂಸ್ನಲ್ಲಿ ಮೋಡ ಬಿತ್ತನೆ ಮಾಡಿದ್ದರು. ಇಡೀ ವಿಶ್ವದಲ್ಲಿ ಈ ದಿಸೆಯಲ್ಲಿ ಚೈನಾ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಒಣ ಪ್ರದೇಶಗಳಲ್ಲಿ ಮೋಡ ಬಿತ್ತನೆ ಮಾಡಿ ಉತ್ತಮ ಯಶಸ್ಸನ್ನು ಕೂಡ ಅದು ಪಡೆದುಕೊಂಡಿದೆ ಎಂದು ಹೇಳಬಹುದು. ವಿಚಿತ್ರವೆಂದರೆ ಸಾರ್ವಜನಿಕ ರಜಾದಿನಗಳಿಗೆ ಮುಂಚೆ ವಾಯುಮಾಲಿನ್ಯವನ್ನು ಹೊಡೆದೋಡಿಸಲು ಮೋಡ ಬಿತ್ತನೆ ಮಾಡುವುದು ಅಲ್ಲಿ ಒಂದು ಸಂಪ್ರದಾಯವಾಗಿದೆ ಎಂದೇ ಹೇಳಬಹುದು. ಮೇಲಿಂದ ಮೇಲೆ ಕಾಡುವ ಬರ, ನೀರಿನ ಕೊರತೆಯನ್ನು ನೀಗಿಸಲು, ವಾತಾವರಣವನ್ನು ಧೂಳು ಹೊಗೆಗಳಿಂದ ಮುಕ್ತವಾಗಿಡಲು ಚೈನಾ ಪರಿಣಾಮಕಾರಿಯಾಗಿ ಮೋಡ ಬಿತ್ತನೆಯ ತಂತ್ರವನ್ನು ಬಳಸುತ್ತಾ ಬಂದಿದೆ. ಅದರಿಂದಾಗಿ ಪ್ರತಿ ವರ್ಷ ಸುಮಾರು 65 ಬಿಲಿಯನ್ ಘನ ಮೀಟರ್ ಅಂದರೆ 2000 ಟಿಎಂಸಿ ನೀರನ್ನು ಹೆಚ್ಚುವರಿಯಾಗಿ ಪಡೆಯುತ್ತಿದೆ. ಇದು ನಮ್ಮ ಕೃಷ್ಣಾ ನದಿಯಲ್ಲಿ ವರ್ಷಪೂರ್ತಿ ಹರಿಯುವ ನೀರಿನಷ್ಟಾಗುತ್ತದೆ. ಕಳೆದ 5 ವರ್ಷಗಳಲ್ಲಿ 3,000 ವಿಮಾನಗಳನ್ನು ಹಾರಿಸಿ 30 ದಶಲಕ್ಷ ಚದುರ ಕಿಲೋಮೀಟರ್ ಪ್ರದೇಶದಲ್ಲಿ ಮಳೆ ತರಿಸಲಾಗಿದೆ. ಈ ಕಾರ್ಯದಲ್ಲಿ 3,000 ಜನ ಸಿಬ್ಬಂದಿ, 7,000 ತೋಪುಗಳು ಹಾಗೂ 4,687 ರಾಕೆಟ್ ಉಡಾವಣಾ ವಾಹನಗಳೊಂದಿಗೆ ತೊಡಗಿಕೊಂಡಿದ್ದಾರೆ. ಇನ್ನೊಂದು ವಿಸ್ಮಯ ನಿಮಗೆ ಗೊತ್ತೇ? ಕಾಡಿನ ಬೆಂಕಿಯನ್ನು ನಂದಿಸಲು ಚೈನಾ ಮೋಡ ಬಿತ್ತನೆಯನ್ನು ಬಳಸಿಕೊಂಡಿದೆ. ಉತ್ತರ ಹಾಗೂ ಈಶಾನ್ಯ ಚೈನಾಗಳಲ್ಲಿ ಸಂಭವಿಸಿದ 3 ಕಾಡ್ಗಿಚ್ಚುಗಳು ಮೋಡ ಬಿತ್ತನೆಯಿಂದ ಬರಿಸಲಾದ ಮಳೆಗೆ ಸಿಕ್ಕು ಆರಿಹೋಗಿವೆ. ನಮ್ಮ ದೇಶದಲ್ಲಿ ಈ ಬಗ್ಗೆ ಅಂಥ ಗಂಭೀರ ಚರ್ಚೆಗಳು ನಡೆದಿಲ್ಲ ಎಂದು ಹೇಳಬಹುದು. ಆಗಾಗ ಬರವನ್ನು ಎದುರಿಸುವ ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟಗಳಲ್ಲಿ ಮೋಡ ಬಿತ್ತನೆಯನ್ನು ಪ್ರಯತ್ನಿಸಲಾಗಿದೆ. ನಮ್ಮ ರಾಜ್ಯದಲ್ಲಿ 2003ರಲ್ಲಿ ಆಪರೇಷನ್ ವರುಣ ಎಂಬ ಯೋಜನೆಯ ಅಡಿಯಲ್ಲಿ 24 ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆಯನ್ನು ಕೈಗೊಳ್ಳಲಾಗಿತ್ತು. ಆದರೆ ಕೆಲವು ವರ್ಷಗಳ ಹಿಂದೆ ಜುಲೈನಲ್ಲಿ ಖಾಸಗಿಯಾಗಿ ಗದಗ, ಹುಬ್ಬಳ್ಳಿಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗಿತ್ತು. ಆಂಧ್ರಪ್ರದೇಶ ಈ ನಿಟ್ಟನಲ್ಲಿ ಬಹಳ ದೃಢವಾದ ಹೆಜ್ಜೆ ಇಟ್ಟಿದೆ ಎಂದು ಹೇಳಬಹುದು. ಮಳೆ ನೆರಳು ಪ್ರದೇಶಾಭಿವೃದ್ದಿ, ರೈನ್ ಶಾಡೋ ಏರಿಯಾ ಡೆವಲಪ್ಮೆಂಟ್ ಕಾರ್ಯಕ್ರಮದ ಅಡಿಯಲ್ಲಿ ಅದು ಒಂದು ಖಾತೆಯನ್ನೇ ತೆರೆದಿದೆ. ಇಂದಿರಾ ಮೇಘಮಂದನಂ ಎಂಬ ಹೆಸರಿನೊಂದಿಗೆ 2003ರಿಂದ ಅದು ಪ್ರತಿ ವರ್ಷ ಮೋಡ ಬಿತ್ತನೆ ಮಾಡುತ್ತಿದೆ. 2005ರಲ್ಲಿ ಪ್ರಕಾಶಂ, ನೆಲ್ಲೂರು, ಚಿತ್ತೂರು ಹಾಗೂ ಮೆಹಬೂಬ್ ನಗರ್ ಜಿಲ್ಲೆಗಳನ್ನು ಗುರಿಯಾಗಿಟ್ಟುಕೊಂಡು ಒಟ್ಟು 8 ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ಮಾಡಲಾಗಿತ್ತು. ಆದರೆ ಇದರ ಪರಿಣಾಮ 10 ಜಿಲ್ಲೆಗಳಲ್ಲಿ ಆಗಿ ಒಟ್ಟು 1,393.3 ಮಿಲಿಮೀಟರ್ ಮಳೆ ಬಂದಿತು ಎಂದು ಈ ಯೋಜನೆಯ ಮೇಲ್ವಿಚಾರಣೆ ಹೊತ್ತಿರುವ ಹೈದರಾಬಾದಿನ ಜವಾಹರಲಾಲ್ ನೆಹರು ತಾಂತ್ರಿಕ ವಿಶ್ವವಿದ್ಯಾಲಯ ಹೇಳಿಕೊಂಡಿದ್ದು ಇದು ಆ ವರ್ಷ ಬಿದ್ದ ಮಳೆಯ ಒಟ್ಟು 15% ಆಗುತ್ತದೆ. ಕರ್ನಾಟಕ, ಆಂಧ್ರಪ್ರದೇಶ ಹಾಗೂ ಮಹಾರಾಷ್ಟ ರಾಜ್ಯಗಳು ಜಂಟಿಯಾಗಿ ಮೋಡ ಬಿತ್ತನೆಯ ಕಾರ್ಯಾಚರಣೆ ನಡೆಸಿದರೆ ಕೃಷ್ಣಾ ಹಾಗೂ ಕಾವೇರಿ ನದಿಗಳಲ್ಲಿ 30%ರಷ್ಟು ನೀರನ್ನು ಹೆಚ್ಚುವರಿಯಾಗಿ ಹರಿಸಲು ಸಾಧ್ಯ ಎಂದು ವಿಶಾಖಪಟ್ಟಣದ ಗೀತಂ ವಿಶ್ವವಿದ್ಯಾಲಯದಲ್ಲಿ ಮೋಡ ಬಿತ್ತನೆಯ ತಜ್ಞರಾಗಿರುವ ಡಾ ಶಿವಾಜಿರಾವ್ ಅವರು ಅಭಿಪ್ರಾಯಪಡುತ್ತಾರೆ. 2007ರಲ್ಲಿ 25 ಕೋಟಿ ರೂಪಾಯಿಗಳನ್ನು ಆಂಧ್ರ ಸರ್ಕಾರ ಖರ್ಚು ಮಾಡಿದೆ. ಮುಂದಿನ ಕೆಲವು ವರ್ಷಗಳಲ್ಲಿ ವಿಮಾನಗಳ ಮೂಲಕ ಮೋಡ ಬಿತ್ತನೆ ಮಾಡುವುದಕ್ಕಾಗಿ ಹಣವನ್ನು ಕೂಡ ಅದು ತೆಗೆದಿಟ್ಟಿದೆ. ಮೋಡ ಬಿತ್ತನೆಯ ಪ್ರಕ್ರಿಯೆ ಬಗ್ಗೆ ಅಧ್ಯಯನ ನಡೆಸಲು ದಿವಂಗತ ಮುಖ್ಯಮಂತ್ರಿ ಡಾ ವೈಎಸ್ ರಾಜಶೇಖರ ರೆಡ್ಡಿ ಅವರು 2005ರಲ್ಲಿ ಚೈನಾಕ್ಕೆ ಭೇಟಿ ನೀಡಿ ಬಂದದ್ದೊಂದು ಇಲ್ಲಿ ಗಮನಾರ್ಹ ಸಂಗತಿ. ಮುಂಬರುವ ದಿನಗಳಲ್ಲಿ ಕುಡಿಯುವ ಬಳಸುವ ನೀರಿಗಾಗಿ ನಾವು ಈಗಿನಿಂದಲೇ ಯೋಜನೆಗಳನ್ನು ಹಾಕಿಕೊಳ್ಳಬೇಕಾಗಿದೆ. ಮಳೆಯಿಂದ ಸಿಗುವ ನೀರನ್ನು ಪಡೆಯಲು ಮೋಡ ಬಿತ್ತನೆ ಎನ್ನುವುದು ವರವಾಗಿ ಬಂದಿದೆ ಎನ್ನಲು ಅಡ್ಡಿಯಿಲ್ಲ. ಕೆಲವರು ಮೋಡ ಬಿತ್ತನೆಯಿಂದ ಮಳೆಯಾಗಬಹುದೇ ಎಂದು ಸಂಶಯ ವ್ಯಕ್ತಪಡಿಸಿದರೂ ವೈಜ್ಞಾನಿಕವಾಗಿ ಕೈಗೊಂಡರೆ ಅಲ್ಪ ವೆಚ್ಚದಲ್ಲಿ ಸಾಕಷ್ಟು ನೀರು ಸಿಕ್ಕು ಮೇಲಿಂದ ಮೇಲೆ ಕಾಡುವ ಬರವನ್ನು ಸಮರ್ಥವಾಗಿ ಎದುರಿಸಬಹುದಾಗಿದೆ. ನಮ್ಮ ಜಲಾಶಯಗಳನ್ನು ಸದಾಕಾಲ ತುಂಬಿಟ್ಟು ವಿದ್ಯುತ್ ಕೊರತೆ ಆಗದಂತೆ ನೋಡಿಕೊಳ್ಳಬಹುದು. ಇವೆಲ್ಲ ಮೋಡ ಬಿತ್ತನೆಯ ಲಾಭಗಳಾದರೆ ಭಯೋತ್ಪಾದಕ ಕೃತ್ಯಗಳಲ್ಲಿ ತೊಡಗಿರುವವರು ಮೋಡ ಬಿತ್ತನೆಯ ನೆಪದಲ್ಲಿ ಮೋಡಗಳಲ್ಲಿ ರೋಗಾಣುಗಳನ್ನು ಬಿತ್ತಬಹುದಾದ ಸಾಧ್ಯತೆಗಳನ್ನು ಕೆಲವರು ವ್ಯಕ್ತಪಡಿಸುತ್ತಾರೆ. ಆದರೆ ಈ ತರದ ಆತಂಕಗಳನ್ನು ಬದಿಗೊತ್ತಿ ಮಾನವ ಕಲ್ಯಾಣದ ಬಗ್ಗೆ ಮಾತ್ರ ಚಿಂತಿಸುವುದು ಒಳ್ಳೆಯದು. ಓಡುವ ಮೋಡವ ನಿಲ್ಲಿಸೋಣ, ಮಳೆ ಕೊಡು ಎಂದು ಕೇಳೋಣ. ಓಡುವ ಮೋಡವ ನಿಲ್ಲಿಸೋಣ, ಮಳೆ ಕೊಡು ಎಂದು ಕೇಳೋಣ. ಮಳೆ ಕೊಡು ಎಂದು ಕೇಳೋಣ. ನೀಡುವ ಮೋಡವ ಹಿಡಿಯೋಣ, ಮಳೆ ನೀರನ್ನು ತರಿಸೋಣ. ನೀಡುವ ಮೋಡವ ಹಿಡಿಯೋಣ, ಮಳೆ ನೀರನ್ನು ತರಿಸೋಣ. ಮುನಿದ ಮೋಡವ ನಿಲ್ಲಿಸೋಣ, ಮುನಿಸಿಗೆ ಕಾರಣ ಅರಿಯೋಣ. ಮುನಿದ ಮೋಡವ ನಿಲ್ಲಿಸೋಣ, ಮುನಿಸಿಗೆ ಕಾರಣ ಅರಿಯೋಣ. ಹಾರುವ ವಿಮಾನ ಏರೋಣ, ಬೆಳ್ಳಿಯ ಯುಡೈಡ್ ಬಿತ್ತೋಣ. ಹಾರುವ ವಿಮಾನ ಏರೋಣ, ಬೆಳ್ಳಿಯ ಯುಡೈಡ್ ಬಿತ್ತೋಣ. ರಾಕೆಟ್ಗನ್ನು ಹಾರಿಸೋಣ, ಉಪ್ಪನ್ನು ಮೋಡಕ್ಕೆ ಚುಚ್ಚೋಣ. ರಾಕೆಟ್ಗನ್ನು ಹಾರಿಸೋಣ, ಉಪ್ಪನ್ನು ಮೋಡಕ್ಕೆ ಚುಚ್ಚೋಣ. ಮೋಡದಿ ಬಿತ್ತನೆ ಮಾಡೋಣ, ಮಳೆಯ ಬೆಳೆಯನ್ನು ತೆಗೆಯೋಣ. ಮೋಡದಿ ಬಿತ್ತನೆ ಮಾಡೋಣ, ಮಳೆಯ ಬೆಳೆಯನ್ನು ತೆಗೆಯೋಣ. ಮೋಡದಿ ಬಿತ್ತನೆ ಮಾಡೋಣ, ನದಿಗಳ ಒಡಲನ್ನು ತುಂಬೋಣ. ಮೋಡದಿ ಬಿತ್ತನೆ ಮಾಡೋಣ, ನದಿಗಳ ಒಡಲನ್ನು ತುಂಬೋಣ. ಮೋಡದಿ ಬಿತ್ತನೆ ಮಾಡೋಣ, ಭೂಮಿಯ ದಾಹವ ತಣಿಸೋಣ. ಮೋಡದಿ ಬಿತ್ತನೆ ಮಾಡೋಣ, ಭೂಮಿಯ ದಾಹವ ತಣಿಸೋಣ. ಮೋಡದಿ ಬಿತ್ತನೆ ಮಾಡೋಣ, ಭೂಮಿಯ ಬಾಳನು ಬೆಳಗೋಣ. ಮೋಡದಿ ಬಿತ್ತನೆ ಮಾಡೋಣ, ಭೂಮಿಯ ಬಾಳನು ಬೆಳಗೋಣ. ಓಡುವ ಮೋಡವ ನಿಲ್ಲಿಸೋಣ, ಮಳೆ ಕೊಡು ಎಂದು ಕೇಳೋಣ. ಓಡುವ ಮೋಡವ ನಿಲ್ಲಿಸೋಣ, ಮಳೆ ಕೊಡು ಎಂದು ಕೇಳೋಣ. ಮಳೆ ಕೊಡು ಎಂದು ಕೇಳೋಣ. ಮಳೆ ಕೊಡು ಎಂದು ಕೇಳೋಣ. Thank you. ಇದುವರೆಗೆ ಮೋಡ ಬಿತ್ತನೆ, ಮೋಡಗಳಿಗೆ ಸಿಜೇರಿಯನ್ ಹೆರಿಗೆ ಎಂಬ ರೂಪಕ ಕೇಳಿದಿರಿ. ನಿರೂಪಣಾ ಸಾಹಿತ್ಯ ಸೋಮಶೇಖರ್ ಎಸ್ ರೂಳಿ, ನಿರೂಪಣೆ ಹಾಗೂ ಸಂಕಲನ ಶೋಭಾ ಎನ್ ವಕೀಲ್. ಈಗ ಕೇಳೋಣ ವಿಧಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಬಿದ್ದಂತಹ ಮಳೆ ನೀರಿನ ಸಂರಕ್ಷಣೆ ಮಾಡುವುದು ಬಹಳಷ್ಟು ಮುಖ್ಯ. ಆದ್ದರಿಂದ ರೈತ ಬಂಧುವರು ಏನ್ ಮಾಡಬೇಕು, ತಮ್ಮ ಹೊಲದೊಳಗೆ ಪ್ರತಿ 10 ಮೀಟರ್ ಅಂತರದೊಳಗೆ ಇಳಕಲ್ಲಿಗೆ ಅಡ್ಡಲಾಗಿ ಬೋದು ಸಾಲುಗಳನ್ನು ತೆಗಿಬೇಕು. ಹಿಂಗ್ ಮಾಡೋದ್ರಿಂದ ಮಳೆ ನೀರು ಅಲ್ಲೇ ಇಂಗ್ತದ ಮತ್ತು ಬೆಳೆಗಳಿಗೆ ಬಹಳಷ್ಟು ಅನುಕೂಲ ಆಗ್ತದ. ಸಾಧ್ಯವಾದಷ್ಟು ನೀರಾವರಿ ರೈತರು ಕಡಿಮೆ ನೀರನ್ನು ಉಪಯೋಗ ಮಾಡೋದ್ರ ಕಡೆ ಲಕ್ಷ್ಯ ಕೊಡಬೇಕು. ಇದಕ್ಕಾಗಿ ಸ್ಪ್ರಿಂಕ್ಲರ್ಗಳನ್ನು ಬಳಸಬೇಕು ಮತ್ತು ಡ್ರಿಪ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಬಹುದು ಅಂಥೇಳಿ ಬೀದರ್ನ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರು ಕಳಿಸಿರುವಂತಹ ಮಾಹಿತಿ ತಿಳಿಸುತ್ತದೆ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಬೀದರ್ನ ಕೃಷಿ ವಿಜ್ಞಾನ ಕೇಂದ್ರದಿಂದ ಬಂದಿರುವಂತಹ ಮಾಹಿತಿ ಇಲ್ಲದ ರೈತ ಬಾಂಧವರು ಗಮನಿಸಬೇಕು. ವಿಶೇಷವಾಗಿ ತಳಿಗಳನ್ನು ಸಂರಕ್ಷಣೆ ಮಾಡಿ ಇಡುವಂತಹ ರೈತ ಬಾಂಧವರು ಇದರ ಕಡೆ ಲಕ್ಷ್ಯ ವಹಿಸಬೇಕು. ತಳಿಗಳನ್ನು ಆದಷ್ಟು ಉತ್ತಮವಾದಂತಹ ಏನು ತಳಿಗಳು ತಮ್ಮಲ್ಲಿರ್ತಾವ ಅಂತಹ ತಳಿಗಳನ್ನು ಸಂರಕ್ಷಣೆ ಮಾಡಿ ಇಡಬೇಕು ಮತ್ತು ಅವುಗಳನ್ನು ನೋಂದಣಿ ಕೂಡ ಮಾಡಿಸಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರದೊಳಗೆ ಪಡಿಬಹುದು ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಈಗ ಕೇಳೋಣ ಬೀಳಗಿಯ ಬಸವರಾಜ ಭಜಂತ್ರಿ ಮತ್ತು ಸಂಗಡದಿಂದ ಸಂಪ್ರದಾನಿ ವಾದನ. Thank you.